ಕೆಳಗ್ರೆ ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಜೋಯಪ್ಪ ಬೋಪಣ್ಣ ಅವರು, ವಿರಾಜಪೇಟೆ ತಾಲೂಕು ಚನ್ನನಕೋಟೆ ವಾಟೇರಿರ ದಿನು ಬೋಪಣ್ಣ ಅವರ ಬಗ್ಗೆ ಮಾತಾಡಿ ಅಲ್ಲಿಗೆ ಹೋಗ್ಬೋದು ಅನ್ಕೊಂಡು ಒತ್ತಾಯ ಮಾಡಿದರು. ಒಂದು ರೀತಿಯಲ್ಲಿ ಬೇಸಿಗೆಯಲ್ಲಿ ಭತ್ತ ಬೆಳ್ಕೊಂತಾರೆ, ತೋಟ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಒಳ್ಳೆ ಆಸಕ್ತಿ ಇದೆ ಅವ್ರಿಗೂ ಮತ್ತು ಅವ್ರ ಶ್ರೀಮತಿಯವರಿಗೂ, ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ಮಾಡಬಹುದು ಅಂತ ಅಂದ್ಕೊಂಡು ಮಾತಾಡ್ತಾ ಹೇಳಿದರು. ಈಗ ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಿದ್ದೀವಿ ಶ್ರೋತೃಗಳೇ. ವಾಟೇರಿರ ದಿನು ಬೋಪಣ್ಣ ಅವರು ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ. ದಿನು ಬೋಪಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ತಾವು ಏನು ಓದಿದ್ರಿ, ಕೃಷಿಗೆ ಹೇಗೆ ಬಂದ್ರಿ, ಏನಾದರೂ ಓದಿದ ಬಳಿಕ ಬೇರೆ ಉದ್ಯೋಗ ಮಾಡಿದ್ರೆ ಹೇಗೆ? ಕಾಫಿ ರಿಸರ್ಚ್ ಸೆಂಟರ್ಲ್ಲಿ ಒಂದು 6 ತಿಂಗಳು ಟ್ರೈನಿಂಗ್ ಹೋಗಿದೆ ಬಾಳೆಹೊನ್ನೂರಲ್ಲಿ. ಅಲ್ಲಿ ಹೋಗಿ ಬಂದ ಮೇಲೆ ಅಲ್ಲೇ ಒಂದು ಎಸ್ಟೇಟ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ತಂದೆಯವರಿಗೆ ಒಂದು ಸ್ವಲ್ಪ ಆಕ್ಸಿಡೆಂಟಲ್ ಆಗಿ ಇದಾಗಿದ್ದಕ್ಕೆ ಬಂದು ಇಲ್ಲಿ ಸೇರಿದೆ. ಸೇರಿದ್ಮೇಲೆ ನಮ್ಮ ತೋಟನೇ ಯಾಕೆ ಇಂಪ್ರೂವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವೆಲ್ಲ ಮಾಡಕ್ ಹೋದೆ. 10 ಎಕರೆ ಗದ್ದೆ ಇತ್ತು, ಆ ಗದ್ದೆನ ಕಮ್ಮಿ ಮಾಡಿ 1.5 ಎಕರೆ ಇಟ್ಕೊಂಡಿದ್ದೀನಿ. ಆ 1.5 ಎಕರೆನ 2 ಸತಿ ಕೃಷಿ ಮಾಡ್ತಾ ಇದ್ದೀನಿ. ಎರಡು ಬೆಳೆ ಮಾಡ್ತಿದ್ದೀನಿ. ಈಗ ಸಣ್ಣ ಮಧು ಅಂತ ಹೇಳ್ಬಿಟ್ಟು ಹಾಕಿದೀನಿ. ಸಣ್ಣ ಮಧು ಅದು 90 ಡೇಸ್ ಕ್ರಾಪ್ ಅದು. ಸೆಕೆಂಡ್ ಕ್ರಾಪ್ ಮಾಡೋದೆಲ್ಲ ಸ್ವಲ್ಪ 90 ಡೇಸ್ ಹಾಕ್ತೀನಿ. ಮಳೆಗಾಲದಲ್ಲಿ ಮಾತ್ರ ಒಳ್ಳೆ ಬೆಳೆನೆ ಹಾಕ್ತೀನಿ, ರಾಜಮುಡಿ ಜೀರಿಗೆ ಸಣ್ಣ ಆ ತರದ್ದು ಎಲ್ಲ ಹಾಕ್ತೀನಿ. ಎಲ್ಲ ಟೇಬಲ್ ರೈಸ್ ಹಾಕೋದು ಮನೆ ಬಳಕೆಗೆ. ಮಾರಾಟಕ್ಕೆ ಏನು ಮಾಡೋದಿಲ್ಲ, ಹುಲ್ಲು ಹಸುಗಳಿಗೆ ಆಗುತ್ತೆ. ಆತರ ಉದ್ದೇಶದಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬೆಳೆಯೋರು ಬಹಳ ಕಡಿಮೆ, ಮುಂಗಾರಿಯಲ್ಲಿ ಬೆಳೆಯೋದಕ್ಕಷ್ಟೇ. ಮತ್ತೆ ಇಲ್ಲಿ ಪಾಲಿಬೆಟ್ಟ ಸುತ್ತಮುತ್ತ ಯಾರು ಬೆಳೀತಲ್ಲ, ಯಾರು ಬೆಳೀತಲ್ಲ. ಆನೆಗಳು ಆನೆಗಳ ಕಾಟ ಅಂತ ಹೇಳ್ಬಿಟ್ಟು ಬೆಳೀತಲ್ಲ. ಅದಕ್ಕಾಗಿ ಒಂದು ಶೆಡ್ ಕಟ್ಟಿದೀನಿ, ಆಳುಗಳು ಹೋಗಿ ರಾತ್ರಿ ಮಲ್ಕೋತಾರೆ ಅಲ್ಲಿ, ಬೆಂಕಿ ಹಾಕ್ತೀವಿ ಅಲ್ಲಿ. ಮತ್ತೆ ಒಂದು ಲೈಟ್ಸ್ ಹಾಕಿದೀವಿ, ಡಿಸ್ಕೋ ಲೈಟ್ ಅಂತ ಹೇಳ್ತಾರೆ. ಆ ಡಿಸ್ಕೋ ಲೈಟ್ ಹಾಕದ್ಮೇಲೆ ಆನೆಗಳು ಬರೋದು ಬಹಳ ಕಡಿಮೆ ಆಗಿದೆ. ಏನದು ಡಿಸ್ಕೋ ಲೈಟ್? ಅದು ಹಿಂಗೆ ಫ್ಲಿಕರ್ ಆಗ್ತಾ ಇರ್ತದೆ, ಕಲರ್ ಕಲರ್ ಕಲರ್ ಕಲರ್ ಬರ್ತಾ ಇರ್ತದೆ. ಅದಕ್ಕೆ ಇನ್ನು ಏನಾಗಿದೆ ಅಂತ ಗೊತ್ತಿಲ್ಲ, ಅದು ಕಣ್ಣಿಗೆ ಹೊಡೆದಂಗೆ ಆಗುತ್ತೆ. ಆ ತರದ ಹಾಕಿದೀವಿ. ಆನೆಗಳು ಬರುವ ದಿಕ್ಕಿನ ಎದುರುಗಡೆ ಅದು ಮಿಂಚ್ತಾ ಇರತ್ತ? ಕರೆಕ್ಟ್. ಮತ್ತೆ ರೊಟೇಟಿಂಗ್ ಹಿಂಗೆ ರೌಂಡ್ ಬರ್ತಾ ಇರ್ತದೆ. ಆ ತರದ ಹಾಕಿದೀವಿ. ಎಷ್ಟು ವ್ಯಾಟಿಂದು ಅದು? 30 ವ್ಯಾಟ್ಸ್. ಎರಡು ಹಾಕಿದೀವಿ. ಎರಡು ಹಾಕಿದರೆ ಅದು ಆಟೋಮೆಟಿಕ್ ಆಗಿ ಆನ್ ಆಗ್ತದೆ, ಆಟೋಮೆಟಿಕ್ ಆಗಿ ಆಫ್ ಆಗ್ತದೆ. ಸರಿನೇ. ಕರೆಂಟ್ ಇಲ್ಲದಿದ್ರೆ ಕೆಲಸ ಮಾಡಲ್ಲ. ಅದಕ್ಕೆ ಇವಾಗ ಸೋಲಾರ್ದೊಂದು ಯೂನಿಟ್ ನೋಡಿದೀನಿ, ಅದಂತ ಪ್ಯಾನಲ್ ತಂದ್ಬಿಟ್ಟು ಅದಕ್ಕೆ ಕನೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ಎಷ್ಟು ವರ್ಷ ಆಯ್ತು ಡಿಸ್ಕೋ ಲೈಟ್ ಹಾಕಿ? ಅದು ಈ ವರ್ಷದಿಂದ ಶುರು ಮಾಡಿದ್ದು. ಅದು ಗೊತ್ತಿತ್ತಿಲ್ಲ ನಮಗೆ. ನನ್ನ ಕಸನ್ ಅವನು ಮಾಡಿದ್ದ, ಅವನ್ ನೋಡ್ಬಿಟ್ಟು ನಾನು ಮಾಡಿದೆ, ಅವನೇ ತಂದು ಕೊಟ್ಟಿದ್ದು. ಯಾರವರು ಕಸಿನ್ ಅಂದ್ರೆ? ಕಸನ್ ಅಜಿತ್ ಕರ್ಮಯ್ಯ ಅಂತ ಕುಟ್ಟಂಡ. ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳು ಇದಾವೆ, ಹುಡುಕ್ಬೇಕು ಹುಡುಕಬೇಕು. ಇಲ್ಲಿ ಸಹಜವಾಗಿ ಪ್ರತಿದಿನೂ ಆನೆಗಳನ್ನ ನೋಡ್ತಾ ಇರ್ತೀರೇನಲ್ವಾ? ದಿವಸ ಬರ್ತವೆ. ಇವಾಗ ಇಲ್ಲಿ ಫುಲ್ ಫಾರೆಸ್ಟ್ ಅದು ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದ್ದಾರೆ. ಅಂತೂ ಅದ್ರ ಒಳಗಡೆಯಿಂದ ಏನಾದ್ರೂ ಕಿತ್ತಾಕಿ ಹೆಂಗಾದ್ರೂ ಆನೆ ಅಲ್ವಾ, ಹೊಟ್ಟೆ ಸಿದ್ಧದೆ ಬಂದೇ ಬರ್ತವೆ. ಆದ್ರೂ ತೊಂದ್ರೆ ಕೊಟ್ಟಿಲ್ಲ ಅಂತ ಅನ್ಕೊಂಡು ನಿಮ್ಮ ಕೆಲಸಗಾರ ಸಿದ್ದು ಹೇಳ್ತಾ ಇದ್ದ. ಅಷ್ಟೇನ್ ತೊಂದ್ರೆ ಕೊಟ್ಟಿಲ್ಲ, ಆದ್ರೆ ಇವ್ರದ್ದು ಶ್ರಮೆ. ಇವ್ರು ಹೋಗ್ಬಿಟ್ಟು ರಾತ್ರಿ ಅಲ್ಲೇ ಇರ್ತಾರೆ. ಮತ್ತೆ ಬೆಂಕಿ ಹಾಕ್ತಿವಿ. ಈ ಬೆಂಕಿ ಹಾಕೋದಕ್ಕೆ ಹೊಗೆ ಬರೋದು, ಮತ್ತೆ ಅಡ್ವಾಂಟೇಜ್ ಈ ಡಿಸ್ಕೋಲ್ ಇಟ್ಟಿದೆ. ಕಲ್ಸತಿ ಒಂದ್ಸತಿ ಬಂತು, ಅವಾಗ ನಮಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ, ಅದು ಇನ್ನೂ ಬಂದು ತಲುಪಿತ್ತಿಲ್ಲ. ಅದು ಯಾವಾಗ ಬಂತು ಹಾಕಿದ್ವಿ, ಅದು ಹಾಕದ್ಮೇಲೆ ಬಂದೇ ಇಲ್ಲ. ಎರಡು ಲೈಟ್ಗಳಿಗೆ ಎಷ್ಟು ವೆಚ್ಚ ಆಗಿದೆ? 1800 ರೂಪೀಸ್ ಈಚ್. ಸರಿನೇ ಸರಿನೇ. ಕರೆಂಟ್ ಇರಬೇಕು, ಕರೆಂಟ್ ಇರಬೇಕು. ಅದು ಇವಾಗ ಏನಾಗಿದೆ ಅಂದ್ರೆ ರಿಯಾಟಿಕಲಿ ಕರೆಂಟ್ ಇರೋದೇ ಇಲ್ಲ, ಸೋಲಾರ್ ಅಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀನಿ. ಒಳ್ಳೇದು ಒಳ್ಳೇದು. ಇಷ್ಟಪಟ್ಟು ಭತ್ತವನ್ನ ಬೆಳ್ಕೊಳ್ತಾ ಬಂದಿದ್ರಿ, ಮತ್ತೆ ಅದಕ್ಕೆ ತಕ್ಕಂತೆ ಸಗಣಿ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಿ, ಹಸುಗಳನ್ನು ಇಟ್ಕೊಂಡಿದ್ದೀರಿ ಅಲ್ವಾ? ಹೌದು. ಈಗ ಹಾಲಿ ಎಷ್ಟು ಹಸುಗಳಿದಾವೆ? ಈಗ 7 ಇದಾವೆ. ಹಾಲು ನೀವು ಉಪಯೋಗಿಸಿಕೊಂಡು ಮಾರಾಟನೂ ಮಾಡ್ತೀರಾ ಅಥವಾ ಹೇಗೆ? ಒಂದ್ ಸ್ವಲ್ಪ ಕೊಡ್ತೀನಿ ಅಕ್ಕಪಕ್ಕದವ್ರಿಗೆ ಅಷ್ಟೇ. ಸರಿ, ಬಾಕಿ ಎಲ್ಲ ನಮಗೆ ಬೇಕು. ಮತ್ತೆ ಸಗಣಿ ಎಷ್ಟಿದ್ರು ಸಾಕಾಗಲ್ಲ? ಸಗಣಿ ಒಂದು ವರ್ಷಕ್ಕೆ ಒಂದು 15 ರಿಂದ ಹಿಡಿದು ಒಂದು 18 ಟ್ರ್ಯಾಕ್ಟರ್ ಸಿಗುತ್ತೆ. ಅದನ್ನ ನಮ್ಮ ತೋಟಕ್ಕೆ ಸರಿಯಾಗುತ್ತೆ. ಆದ್ರೆ ಎಲ್ಲ ಬ್ಲಾಕ್ ವರ್ಷ ವರ್ಷ ಹಾಕಲ್ಲ, 3 ವರ್ಷಕ್ಕೆ ಒಂದ್ಸತಿನೇ ಹಾಕೋದು. ಕಾಫಿ ಗಿಡದಲ್ಲಿ ಬೋರರ್ ಜಾಸ್ತಿ ಆಗುತ್ತೆ, ಅದಕ್ಕೆ ಒಂದು 3 ವರ್ಷಕ್ಕೆ ಒಂದ್ಸತಿ ಹಂಗೊಂದು ರೌಂಡ್ ಬರುವಾಗ ಅದು ಸರಿಯಾಗುತ್ತೆ. ಅಂದ್ರೆ ಸಗಣಿ ಗೊಬ್ಬರ ಪ್ರತಿ ವರ್ಷ ಹಾಕಿ ನೋಡಿದ್ರೆ ಬೋರರ್ ಹೆಚ್ಚಿಗೆ ಆಗುತ್ತೆ ಅನ್ನೋ ತರ ಹೇಳ್ತಾರೆ? ಹೌದೌದು, ಆಗುತ್ತೆ. ಹೊಸ ಚಿಗುರು ಬರುತ್ತಲ್ಲ, ಆ ಹೊಸ ಚಿಗುರದ ಒಂದು ಅರ್ಧಕ್ಕೆ ಬೋರರ್ ಆಗಿ ಕಟ್ ಆಗ್ಬಿಡುತ್ತೆ. ರಂಬೆ ಕೊರಕ, ರಂಬೆ ಕೊರಕ ಒಂಥರ ಒಳ್ಳೆ ಚಿಗುರು ಬಂದಾಗ ಹುಳ ಬರುತ್ತೆ, ಹಾಳು ಮಾಡುತ್ತೆ. ಮೇಯ್ಸಲಿಕ್ಕೆ ಜಾಗ ಎಲ್ಲ ಇಟ್ಕೊಂಡಿದ್ರಿ? ಹಸುಗಳನ್ನ ಮೇಯ್ಸಕ್ಕೆ ಸುಮಾರು ಜನರಲ್ಲಿ ಗದ್ದೆನೆ ಮಾಡ್ತಾ ಇಲ್ಲ, 1 ಎಕರೆ ಗಟ್ಟಲೆ ಇದೆ. ಒಂದ್ 50-60 ಎಕರೆ ಇದೆ. ಓಹೋ, ಮಾಡದೆ ಬಿಟ್ಟಿರೋದು. ಹಾಗಾಗಿ ಮೇಯಿಸ್ಲಿಕ್ಕೆ ಸಮಸ್ಯೆ ಇಲ್ಲ. ಇಲ್ಲ, ಅದು ಬಿಟ್ರೆ ಇಲ್ಲಿ ಪಕ್ಕದಲ್ಲೇ ಫಾರೆಸ್ಟ್ ಇದೆ, ಓಡಿಸ್ಕೊಂಡು ಹೋಯ್ತೀವಿ. ಹಸುಗಳನ್ನ ಕಮ್ಮಿ ಮಾಡಿದ್ದು ಉದ್ದೇಶನೇ ಅದು. ನಿಮ್ ತಾತ ಅಪ್ಪ ಎಲ್ಲ ಎಷ್ಟು ಸಾಕ್ತಾ ಇದ್ರು ಹಸುಗಳನ್ನ? ಆ ಊರ್ದು ಒಂದು 150 ರಾಶಿ ಇರ್ತಿತ್ತು. ಅವಾಗ ಇಬ್ಬರಾಳು ದನ ಮೀಸೋರು, ದನ ನೋಡ್ಕೊಂಡು ಹೋಗೋದು, ಸಂಜೆ ಕರ್ಕೊಂಡ್ಬಂದು ಹಾಲು ಕರೆಯಕ್ಕಿರೋದನ್ನ ಹಾಲು ಕರೆದು. ಅವಾಗಿನ ಸೆಟಪ್ ಬೇರೆ, ಆಗ ಲೇಬರ್ಸ್ ಅಷ್ಟಿದ್ರು. ಈಗ ತಕ್ಕಷ್ಟಾದ್ರೂ ಇಟ್ಕೊಂಡಿದ್ರೆ ಎಷ್ಟೋ ಜನ ಒಂದು ಎರಡನ್ನು ಇಟ್ಕೊಂಡಿಲ್ಲ. ಹಸುಗಳು ಅಥವಾ ಎಮ್ಮೆಗಳು ಒಳ್ಳೇದಾ ಅಲ್ವಾ? ಒಳ್ಳೇದು. ಅದಕ್ಕೆ ಇವಾಗ ಒಂದು 100 ಎಮ್ಮೆ ಸಾಕ್ಬೇಕು ಅಂತಿದ್ದೀನಿ. ಕೇರಳಕ್ಕೆ ಹೋಗ್ಬೇಕು, ಅಲ್ಲ ಒಂದ್ ಜಾಗದಲ್ಲಿ ಸಿಗುತ್ತಂತೆ. ಕೆಲ್ಸ ಸ್ವಲ್ಪ ಮುಗಿಲಿ ಅಂತ ಸುಮ್ನೆ ಇರು. ಹಿಂದೆ ಎಮ್ಮೆಗಳನ್ನು ಇಟ್ಕೊಂಡಿದ್ರೆ ತಂದೆ ಅಥವಾ ತಾತವರು ಸುಮಾರು ಇಟ್ಟಿದ್ರು. ಎಮ್ಮೆ ಸಾಕೋದ್ರಿಂದ ಸಗಣಿನೂ ಚೆನ್ನಾಗಿ ಸಿಗುತ್ತೆ, ಸಗಣಿನೂ ಚೆನ್ನಾಗಿ ಸಿಗುತ್ತೆ, ಹಾಲು ಬಹಳ ಗಟ್ಟಿ ಇರುತ್ತೆ, ಮತ್ತೆ ಸಾಕೋದು ಸುಲಭ ಅಂತ ಹೇಳಿ. ಬಹಳ ಸುಲಭ, ಅದರದ್ದು ಪಾಡು ಮೇಯ್ಕೊಂಡು ಪಾಪ ಇರ್ತವೆ. ನಿಜ ನೋಡಿ, ಆತರ ಆಸಕ್ತಿ ಬಯಕೆ ಇರಬೇಕು. ಈ ದನಕರುಗಳನ್ನ ಸಾಕೋದು ಕೃಷಿಗೆ ಉಪಯುಕ್ತ, ಕೃಷಿಕರಿಗೂ ಪ್ರಯೋಜನ. ಹಸಿಮೇವು ಏನಾದ್ರೂ ಬೆಳ್ಕೊಳ್ತೀರಾ? ಹೇಗೆ? ಬೆಳೀತಾ ಇದೀವಿ, ಅದಕ್ಕಿಂತ ಬೇರೆ ಹುಲ್ಲು ಹಾಕಿದೀವಿ. ಮತ್ತೆ ಬೇರೆ ಕಡೆ ಎಲ್ಲ ಸುಮಾರು ಜನರು ಹುಲ್ಲು ಬಂದು ಕಡ್ಕೊಂಡು ಹೋಗಿ ಅಂತಾರೆ, ಹಾಕಿದ್ದಾರೆ. ಅವ್ರ ಹತ್ರ ಹಸುಗಳು ಇಲ್ಲ, ಅವ್ರದ್ದು ಹುಲ್ಲುನು ಕಡ್ಕೊಂಡ್ಬಂದು ಹಾಕ್ತೀವಿ. ನೋಡಿ ನೋಡಿ, ಮೇಯ್ಲಿಕ್ಕೂ ಸಮಸ್ಯೆ ಇಲ್ಲ, ಹುಲ್ಲಿಗೂ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಮತ್ತೆ ಒಣವ ಹುಲ್ಲುನು ಉಂಟು, ಅದು ಇಟ್ಕೊಂಡಿದೀವಿ. ಅದಕ್ಕಾಗಿ ಈಗ ಗದ್ದೆ ಮಾಡ್ತಾ ಇರೋದು. ಹುಲ್ಲಿನ ರೇಟ್ ಆಲ್ಮೋಸ್ಟ್ 35-40 ರೂಪೀಸ್ ತಲುಪಿದೆ. ಈಗ 7-8 ಹಸುಗಳಿಂದ ಗೊಬ್ಬರ ಮಾಡ್ಕೊಳ್ತಿರಲ್ಲ, ಅದಕ್ಕೆ ಏನೇನು ಸೇರಿಸ್ತೀರಿ? ಗೊಬ್ಬರಕ್ಕೆ ಏನು ಸೇರಿಸಲಿಲ್ಲ, ಅಂದರೆ ತಗೊಂಡೋಗ್ಬಿಟ್ಟು ಹೀಪ್ ಮಾಡಿ ಸ್ವಲ್ಪ ಕಾಂಪೋಸ್ಟ್ ಮಾಡ್ತೀವಿ. ಕಾಂಪೋಸ್ಟ್ ಮಾಡಿಬಿಟ್ಟು ಆಮೇಲೆ ತೋಟಕ್ಕೆ ಹಾಕ್ತೀವಿ. ಕೆಲವೊಬ್ರು ಕಾಫಿ ಪಲ್ಪು ಮತ್ತೆ ತರಗು ಹೊರಗಡೆಯಿಂದ ತಂದು ಪದರ ಪದರ ಸೇರಿಸಿ ಟ್ರೈಕೋಡರ್ಮವನ್ನು ಉಪಯೋಗಿಸ್ಕೊಂಡು ಮಾಡೋದಿದೆ. ನೀವು? ನಾವು ಅದೆಲ್ಲ ಏನು ಮಾಡಲ್ಲ, ಸ್ಟ್ರೈಟ್ ಆಗಿ ಏನುಂಟು ಅದನ್ನೇ ಸ್ವಲ್ಪ ಸೊಪ್ಪು ಗಿಪ್ಪು ಹಾಕ್ಬಿಟ್ಟು ಕಾಂಪೋಸ್ಟ್ ಮಾಡಿ ಹಾಕೋದು. ಸುಣ್ಣವನ್ನು ಕಾಫಿ ತೋಟಕ್ಕೆ ಉಪಯೋಗಿಸ್ಕೊಳ್ತೀರಾ? ಉಪಯೋಗಿಸ್ತೀವಿ, 3 ವರ್ಷಕ್ಕೆ ಒಂದ್ಸತಿ. ಈ ವರ್ಷ ಹಾಕಿದೀವಿ, ಇನ್ನು 3 ವರ್ಷ ಕಲ್ದೆ ಹಾಕೋದು. ಈಗ ಸಗಣಿ ಗೊಬ್ಬರನು ಸುಣ್ಣವನ್ನು ಜೊತೆ ಜೊತೆಗೆ ಸೇರಿಸ್ತೀರಾ ಅಥವಾ ಹೇಗೆ? 3 ವರ್ಷಕ್ಕೆ ಒಂದ್ಸರಿ ಅದನ್ನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಇಲ್ಲ, ಸಗಣಿ ಗೊಬ್ಬರ ಹೆಂಗ್ ಹಾಕ್ತಿವಿ ಅಂದ್ರೆ ಬ್ಲಾಕ್ ವೈಸ್ ಹಾಕೊಂಡು ಹೋಗ್ತಿವಿ ವರ್ಷ ವರ್ಷ. ಎಲ್ಲ ವರ್ಷನು ಒಂದೇ ಬ್ಲಾಕಿಗೆ ಹಾಕಲ್ಲ, ಅದು ಹಿಂಗೆ ಸರ್ಕಲ್ ಬರುವಾಗ ಸರ್ಕಲ್ ಕರೆಕ್ಟ್ ಆಗಿ 1-2 ವರ್ಷ 3 ವರ್ಷ ಹೋಗ್ತಾ ಇರ್ತದೆ ಹಂಗೆ. ಹೊರಗಡೆಯಿಂದ ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನ ಖರೀದಿ ಮಾಡ್ಕೊಂತೀರಾ? ಹೇಗೆ? ಇಲ್ಲ, ಮಾಡೋದಿಲ್ಲ. ಇಲ್ಲಿ ಬೇಕಾದಷ್ಟು ಸಗಣಿ ಗೊಬ್ಬರ ನಮ್ಮಲ್ಲೇ ಆಗ್ತದೆ. ಏನೇನು ಯಂತ್ರೋಪಕರಣಗಳಿದಾವೆ? ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ, ಕಾಡು ಮುಂಚು ಮಿಡಿಸೋದಿದೆ, ಕಾಫಿ ಕ್ಲೀನ್ ಮಾಡೋ ಮಿಷಿನ್ ಇದೆ, ಎಲ್ಲ ಇದೆ, ವೀಡ್ ಕಟ್ಟರು, ಪ್ರತಿಯೊಂದು ಇದೆ. ಬೇಕಾಗ್ತದೆ. ಕೃಷಿಗೆ ಎಷ್ಟು ಜನ ಇದ್ರು, ಎಷ್ಟು ಸಲಕರಣೆ ಇದ್ರು, ಎಷ್ಟು ದುಡ್ಡಿದ್ರು ಸಾಕಾಗುದಿಲ್ಲ ಅಲ್ವಾ? ಬೇಕು, ಇಂಥದೆಲ್ಲ ಎಕ್ವಿಪ್ಮೆಂಟ್ ಇದ್ರೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅಂತ ಅಷ್ಟೇ. ಈಗ ಜನರು 5 ಕೆಲಸ ಮಾಡಲಿ 6 ಕೆಲಸ ಮಾಡಲಿ, ಅವ್ರು ಬರೋದು 4 ಕೆಲಸಕ್ಕೆ. ಈ 4 ಕೆಲಸ ಮಾಡುವಾಗ ಈ ತರ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡ್ರೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ನಿಜ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನನ್ನ ವೈಫ್ ಇಬ್ಬರಲ್ಲಿ ಇರೋದು, ಈಗ ಮಕ್ಕಳೆಲ್ಲ ಮದುವೆ ಆಗಿ ಹೊರಗಡೆ ಇದ್ದಾರೆ. ನಿಮ್ಮ ಶ್ರೀಮತಿಯವರ ಒಂದು ಸಹಭಾಗಿತ್ವದ ಬಗ್ಗೆ ಉಲ್ಲೇಖ ಮಾಡ್ಬೋದಾ? ಅವರು ಅಗ್ರಿಕಲ್ಚರ್ ಅಷ್ಟೇನು ಗೊತ್ತಿತ್ತಿಲ್ಲ, ಈಗ ತೋಟಕ್ಕೆ ಹೋಗ್ತಾರೆ, ಬರ್ತಾರೆ, ಪ್ಲಸ್ ಪ್ರತಿಯೊಂದು ಈಗ ಅವರು ತೋಟ ಎಲ್ಲ ನೋಡ್ಕೊಳ್ಳೋದು, ಲೇಬರ್ಸ್ ಇದ್ದು. ನಾನು ಸ್ವಲ್ಪ ಹೊರಗಡೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತೀನಿ. ತಂದೆಯವ್ರ ಕಾಲಕ್ಕೂ ಈಗಿನ ಕಾಲಕ್ಕೂ ಸುಧಾರಣೆಗಳನ್ನು ಮಾಡ್ಕೊಂತ ಬಂದಿದ್ದೀರಿ. ಅಡಿಕೆಯನ್ನ ನೀವೇ ಹಾಕಿ ಅದರಲ್ಲಿ ರೋಬಸ್ಟ ಕಾಫಿಯನ್ನು ಇಟ್ಕೊಂಡಿದ್ರಿ, ಇನ್ನು ಬೇರೆ ಬೇರೆ ಸುಧಾರಣೆಗಳನ್ನ ಮಾಡಿದಿರಿ, ಹೇಳಿ. ನಮ್ ತಾತ ಅವರು ಇರುವಾಗ ಏನ್ ಮಾಡಿದೀವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀವಿ. ಆದ್ರೆ ಏಜಸ್ ಆದಂಗೆ ಗಿಡಗಳಿಗೆ ಅದನ್ನ ತೆಗೆದುಬಿಟ್ಟು ಹೊಸದಾಗಿ ನ್ಯೂ ಕ್ಲಿಯರಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಹೇಗೆ? ಟೇಪ್ರೂಟ್ ಮಾಡಿ ತೆಗೆದುಬಿಟ್ಟು ಹೊಸದಾಗಿ ಗಿಡ ನೆಟ್ಟುಕೊಂಡು ಬರ್ತಾ ಇದೀವಿ. ಅಂದ್ರೆ ಬೇರೆ ಸಮೇತ ತೆಗೆದುಬಿಟ್ಟು ತೆಗೆದುಬಿಟ್ಟು ಹೊಸದಾಗೆ ಮಾಡ್ತಾ ಇರೋದು. ಹೊಸದಾಗಿ ಅಂದ್ರೆ ಏನು ವಿಶೇಷವಾದ ಗಿಡಗಳನ್ನ ಹಾಕ್ತೀರಾ? ವಿಶೇಷವಾದ ಗಿಡಗಳನ್ನ ಓಲ್ಡ್ ಪೆರಿಡೇನೆ ನನಗೆ ಒಳ್ಳೇದು ಅಂತ ಆಗುತ್ತೆ. ಬೇರೆ ಈಗ ಬಂದಿದ ಗಿಡಗಳಲ್ಲಿ ಎಲ್ಲಾ ನೋಡಿದ್ರು ಇದು ಎವರೇಜ್ ಆಗಿ ಕ್ರಾಪ್ ಕೊಡ್ತದೆ. ಬೇರೆ ಕಾಂಜೆನ್ಸಿ ಇದೆಲ್ಲ ಇದೆಯಲ್ಲ, ಅದರಲ್ಲಿ ಏನಂದ್ರೆ 1 ವರ್ಷ ಚೆನ್ನಾಗಿ ಕೊಟ್ಟು ಬಿಡ್ತದೆ, ಇನ್ನೊಂದು ವರ್ಷ ಇರೋದಿಲ್ಲ. ಮತ್ತೆ ಔಟನ್ ಬಹಳ ಕಡಿಮೆ ಅದರಲ್ಲಿ. ಇದರಲ್ಲಿ ಔಟನ್ 28-29-30 ತನಕ ಸಿಗುತ್ತೆ, ಫಸ್ಟ್ ಕುಯ್ಯುವಾಗ. ಇದರಲ್ಲಿ ಔಟರ್ನು 25-24 ಇರೋದು. ನೋಡಿ, ಹಂಗಾಗಿ ಮುಂಚೆ ಅಜ್ಜಿಯವರು ಏನ್ ಪ್ರಿಫರ್ ಮಾಡಿದರೆ ಆ ಓಲ್ಡ್ ಪೀರಿಯಡ್, ದಟ್ ಇಸ್ ಅ ಗುಡ್ ಕ್ರಾಪ್. ಇಳಿದ್ರೆ ಒಂದು 55-60 ಚೀಲ ತನಕ ಕುಯ್ಬಹುದು ಎಕರೆಗೆ. ಅಂತೂ ಒಂದು 30-35 ಅಂತೂ ವರ್ಷ ಕುಯ್ಬಹುದು. ನೀವು ಇಬ್ರು ಮಕ್ಕಳು ತಂದೆಯವ್ರಿಗೆ ಅಲ್ವಾ? ಹೌದು. ಅವ್ರಿಗೂ ನಿಮಗೂ ಸಮವಾಗಿ 15-15 ಎಕರೆ ಬಂದಿದೆಯಾ ಅಥವಾ? ಇಲ್ಲ ಇಲ್ಲ, ಸಮವಾಗಿದೆ. 15 ಎಕರೆ ತೋಟ ಇದೆ, ಮತ್ತೆ ಗದ್ದೆ ಜಾಗ ಬೇರೆ ಬೇರೆ ಇದೆ. ರೋಬಸ್ಟನೇ ಹೆಚ್ಚಿಗೆ ಇರೋದು? ಹೌದು, ರೋಬಸ್ಟನೇ ಹೆಚ್ಚಿಗೆ ಇರೋದು. ಅಲ್ಲಿ ಎಲ್ಲ ಸಿಗುತ್ತೆ ಪ್ಯಾಚು, ಅಲ್ಲಿಗೆಲ್ಲ ಚಂದ್ರಗಿರಿ ಇಟ್ಟಿದೀವಿ. ಅಡಿಕೆ ಜೊತೆಗೆ ರೋಬಸ್ಟ ಅನುಕೂಲ ಅರಬಿಕ ಅನುಕೂಲ ಅಂತ ಅನ್ಕೊಂಡು? ಇಲ್ಲ, ಅರಬಿಕನು ಅನುಕೂಲನೇ ರೋಬಸ್ಟನು ಅನುಕೂಲನೇ. ಏನಂದ್ರೆ ಡಿಸೆಂಬರ್ ಅಲ್ಲಿ ಕಾಫಿ ಕುಯ್ಯೋ ಟೈಮ್ ಅಲ್ಲಿ ಅಡಿಕೆ ಕುಯ್ಯೋದಕ್ಕೂ ಆಗ್ಬಿಡುತ್ತೆ. ಆ ಟೈಮ್ ಅಲ್ಲಿ ಕಾಫಿನ ಕುಯ್ದು ಬಿಟ್ಟೇ ಅಡಿಕೆ ಕುಯ್ಬೇಕು, ಇಲ್ದಿದ್ರೆ ಕಾಫಿ ತೀರ ಕೆಳಗಿರುತ್ತೆ ಮೇಲಿಂದ ಬೀಳುವಾಗ, ಅದೊಂದ್ ಸ್ವಲ್ಪ ಕಷ್ಟ ಅಷ್ಟೇ. ಬಟ್ ಇನ್ಕಮ್ ಇದೆಯಲ್ಲ, ಕಾಫಿಲೂ ಸಿಗುತ್ತೆ ಅಡಿಕೆಲೂ ಸಿಗುತ್ತೆ. ಅಡಿಕೆ ಮರಕ್ಕೆ ಪೆಪ್ಪರು ಬೆಳೆಸಿದೀನಿ, ಪೆಪ್ಪರ್ಲೂ ಸಿಗುತ್ತೆ. ಮಲ್ಟಿ ಕ್ರಾಪ್ಸ್ ಅದರಲ್ಲಿ ನೋಡ್ಕೊಂಡು ಸ್ವಲ್ಪ ನಿಭಾಯಿಸ್ಕೋಬೇಕು. ಆದ್ರೆ ಅಡಿಕೆ ಕೆಳಗಡೆ ಪೆಪ್ಪರ್ ಬರೋದ್ ಬಹಳ ಕಷ್ಟ, ಅದ್ ಬಂದ್ಬಿಟ್ರೆ ಮಾತ್ರ ಗುಡ್ ಇನಫ್. ಯಾಕೆ ಕಷ್ಟ ಅಂತೀರಿ? ಅದು ಸ್ವಲ್ಪ ಅಡಿಕೆ ಮರಕ್ಕೆ ಹತ್ತೋದ್ ಬಹಳ ಕಷ್ಟ. ಹತ್ತಿದ್ರೆ ಚೆನ್ನಾಗಿ ಹತ್ತು ಬಿಡ್ತದೆ, ಒಂದ್ ಸರ್ಟನ್ ಹೈಟ್ ಮೇಲೆ ಹತ್ತದಿಲ್ಲ, ಅದು ಬಹಳ ನೈಸ್ ಜಾರ್ ಬಿಡ್ತದೆ. ಅದಕ್ಕೆ ಆ ಹೈಟ್ ಗೆ ಕತ್ತರಿಸ್ಬಿಡ್ಬೇಕು, ಅಷ್ಟೇ ಸಾಕು, ಬುಷ್ ಆಗಿ ಕ್ಲೀನ್ ಆಗಿ ಬರ್ತದೆ. ಕೆಲವೊಬ್ರು ಕಟ್ಟಿ ಕಟ್ಟಿ ಬೆಳೆಸ್ಕೊಂತ ಹೋಗ್ತಾರೆ. ನಾನು ಕಟ್ಟಿ ಬೆಳೆಸಿದೀನಿ, ಸುಮಾರೆಲ್ಲ ಜಾರ್ ಹೋಗ್ತದೆ. ಸಿ, ಇಟ್ ಇಸ್ ಅ ಮಲ್ಟಿ ಕ್ರಾಪ್, ಏನ್ ಮಾಡಿದ್ರು ಸ್ವಲ್ಪ ಉಳಿದೇ ಉಳಿತದೆ. ಉಳಿತದೆ, ಹೌದು. ಇವಾಗ ಹೆಂಗಿದ್ರು 1,000 ಬಳ್ಳಿಗೆ ಅದ್ರಲ್ಲೊಂದು 300 ಅಡಿಕೆಗೆ ಹತ್ತರು ಸಾಕಲ್ಲ, ಒಂದು 3-4 ಕ್ವಿಂಟಲ್ ಸಿಕ್ಕೇ ಸಿಗ್ತದೆ ಮೆಣಸು. ಹೌದು, ಮೆಣಸು ಪ್ಲಸ್ ಅಡಿಕೆನೂ ಉಂಟು, ಕಾಫಿನೂ ಉಂಟು. ಹೌದು ಹೌದು. ಈಗ 2018-19 ಒಳ್ಳೆ ಮಳೆ ಬಂತು, 20 ಕಡಿಮೆ ಆಗ್ಲಿಲ್ಲ. ಈ ತರ ಸಂದರ್ಭದಲ್ಲಿ ಸುಮಾರು ಕಡೆಗೆ ಕಾಳು ಮೆಣಸು ಹೋಯ್ತು. ಈ ಕಡೆಗೆಲ್ಲ ಎಷ್ಟು ಮಳೆ ಬರುತ್ತೆ ನಿಮ್ಗೆ? ನಮಗೆ ಹೈಯೆಸ್ಟ್ ಇವಾಗ ಒಂದು 17 85 ಇಂಚಸ್ ಆಗಿದೆ. ಓಹೋ. ಆದ್ರೆ ನಮ್ದು ಇಲ್ಲಿ ಎವರೇಜ್ ರೈನ್ಫಾಲ್ 60 ಮ್ಯಾಕ್ಸಿಮಮ್ ಕ್ರಾಸ್ ಆಗಲ್ಲ. ಮಳೆ ಇಲ್ಲ ಅಂತ ಹೇಳಿದ್ರೆ 17-18 ಇಂಚ್ ಮಳೆಯಲ್ಲೂ ನಾವು ಬದುಕಿದೀವಿ. ಕನಿಷ್ಠ 18 ಇಂಚು ಆಗಿದೆ, ಗರಿಷ್ಠ 85 ಅಷ್ಟೇ ಈ ಏರಿಯಾದಲ್ಲಿ. ಹಾಗಿರೋದ್ರಿಂದ ಪರವಾಗಿಲ್ಲ, ತೀರಾ ಮಳೆಯಿಂದ ತೊಂದರೆ ಆಗುದಿಲ್ಲ. ಅತಿ ಮಳೆಗೆ ಕಾಳ್ಮೆಂಟ್ಸ್ ಬಹಳಷ್ಟು ಹೋಗಿರೋದಿದೆಯಾ ಅಥವಾ ಡ್ಯಾಮೇಜ್ ಆಗಿರೋದು ಸ್ವಲ್ಪ ಕಡಿಮೆನೆ, ಆದ್ರೆ ಈ ವಿಲ್ಟ್ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ. ಎಷ್ಟೋ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿದೀವಿ. ಮೇನ್ ಏನಂದ್ರೆ ನೀರೇ. ಡಿಸೆಂಬರ್ ಅಲ್ಲಿ ಯಾವಾಗ ಮಳೆ ನಿಲ್ತು, ಒಂದ್ 15 ದಿವಸ ಆಗ ನೀರ್ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆ ಮಾತು. ನೀರು ಕೊಟ್ರೆ ಚೆನ್ನಾಗಿರ್ತದೆ ವೈನು. ನೀರ್ ಕೊಡದಿದ್ರೆ ಅದು ಒಣಗೋದು, ಅದು ಎಲ್ಲೋ ಇಶ್ ಆಗೋದು, ಇದೆಲ್ಲ ಅದರಿಂದನೇ ಬರೋದು. ನೀರೇ ಮೇನ್. ಮಳೆ ಚೆನ್ನಾಗಿ ಬರ್ತಾ ಇದೆ ಅನ್ನುವಾಗ ನೀರು ಹೊರಗಡೆ ಹೋಗ್ಬೇಕು, ಆ ತರ ಮಾಡ್ಕೊಂಡಿದ್ರಿ ತೋಟದಲ್ಲಲ್ವಾ ಕಾಲುವೆಗಳನ್ನ? ಅಂತದಿದೆ, ನೀರ್ ಚರಂಡಿ ಅಂತೀವಿ. ಹೌದು, ಅದು ಮಾಡಿದೀವಿ. ಚರಂಡಿನೂ ಇರಬೇಕು ಇರಬೇಕು, ಅದರಲ್ಲೂ ವಿಶೇಷವಾಗಿ ಕಾಳು ಮೆಣಸಿರೋ ತೋಟದಲ್ಲಿ. ನೀರ್ ಚರಂಡಿ ಯಾಕೆ ಮಾಡ್ತೀವಿ ಅಂದ್ರೆ ಹೆವಿ ರೈನ್ಫಾಲ್ ಆಗೋಗ ನೀರೆಲ್ಲ ಅಲ್ಲಿ ಕಲೆಕ್ಟ್ ಆಗಿ ಅದು ಅಲ್ಲೇ ಬತ್ತೋಗ್ತದೆ. ಹೌದು, ತೇವ ಹೆಚ್ಚಾಗಿ ಕಾಳು ಮೆಣಸು ಉಳಿಯಲ್ಲ. ಮತ್ತೆ ಅಡಿಕೆಗೂ ಸಮಸ್ಯೆನೆ, ಅತಿ ತೇವ. ಅತಿ ತೇವ ಸಮಸ್ಯೆ, ಅದಕ್ಕೆ ಚರಂಡಿ ಹೊಡಿತೀವಿ. ಎಷ್ಟು ಆಳ ಮಾಡ್ಕೊಂಡಿದ್ದೀರಿ ಸಾಮಾನ್ಯವಾಗಿ? 1.5-2 ತನಕ. ಅದನ್ನ ವರ್ಷ ಸೋಸ್ಕೊಂಡು ಕ್ಲೀನ್ ಮಾಡ್ಕೊಂಡು. ಒಳ್ಳೇದು ಒಳ್ಳೇದು. ಏಲಕ್ಕಿ ಹಿಂದೆ ಬೆಳೀತಾ ಇದ್ರೆ? ಬೆಳೀತಾ ಇದ್ವಿ, ಅಡಿಕೆ ಒಳಗಡೆನೆ ಏಲಕ್ಕಿನೂ ಇತ್ತು. ಅದೊಂದು 3-4 ಬೆಳೆದೆ. ಆಮೇಲೆ ರೇಟ್ ಬಹಳ ಕಡಿಮೆ ಆಗೋಯ್ತು, ಅದು ಒಳ್ಳೆ ಮಕ್ಕಳನ್ನ ಸಾಕದಂಗೆ ಸಾಕು. ಈಗ ರೇಟ್ ಜಾಸ್ತಿ ಆಗಿದೆ ಏಲಕ್ಕಿನೆಲ್ಲ. ಮಾಡ್ಬಳ್ಕೊಂತಿದ್ದೀನಿ, ಮಾಡ್ತಾ ಇದ್ದೀನಿ. ಬೆಲೆ ಏರುಪೇರುಗಳು ಇದ್ದಿದ್ದೆ ಅಲ್ವಾ, ಕಾಫಿದಾಗ್ಲಿ ಕಾಳು ಮೆಣಸು ಎಲ್ಲ, ಅದಕ್ಕೆ ಬರೋ ಜಾಗದಲ್ಲಿ. ಆದ್ರೆ ಏನ್ ಹೇಳಿದ್ರು ರೆವಿನ್ಯೂ ಉಂಟು. ಒಂದ್ ವರ್ಷದಲ್ಲಿ ಏನಂದ್ರೆ ಒಂದು ಕಾಫಿಗೆ 400 ಆದ್ರೂ ಅದು ರೆವಿನ್ಯೂನೆ. ಒಂದು ಅಡಿಕೆ ಇರಲಿ ಅಷ್ಟು ಸಿಕ್ಕಿದ್ರು ಅದೊಂದು. ಅದೇ ನಮ್ ಸಿಲ್ವರ್ ಮರದಲ್ಲಿ 20 ಸಾಕ್ಬಿಟ್ಟು ಅದನ್ನ ಕಪಾತ್ ಮಾಡಿ ಅದ್ರದ್ದು ಎಲೆ ಕರಗೋದೇ ಇಲ್ಲ. ಅದಕ್ಕೆ ನಿಧಾನಕ್ಕೆ ಅವನ್ನೆಲ್ಲ ತೆಗಿತಾ ಇದ್ದೀವಿ. ಬೇರೆ ಏನು ಹಾಕ್ತೀರಿ ತೋಟದಲ್ಲಿ? ಅದೇ ಜಾಗದಲ್ಲಿ ಅಡಿಕೆ ಹಾಕುವುದು. ಮರಕಪಾತು ಇಲ್ಲ, ಮತ್ತೆ ಬಂದೇ ಬರುತ್ತೆ, ಫಸಲು ಬರುತ್ತದೆ, ರೆವಿನ್ಯೂ ಇದೆಯಲ್ಲ. ಈಗ 15 ಅಡಿಕೆನ ಅಲ್ಲೆಲ್ಲ ಹಾಕೊಂತ ಬಂದಿದ್ದೀರಿ? ಅದೇ, ಎಲ್ಲೆಲ್ಲ ಸಿಲ್ವರ್ ಇದೆ ಅಲ್ಲಿ ಫುಲ್ ಬೌಂಡ್ರಿ ಫುಲ್ ಅಡಿಕೆ ಹಾಕಿದ್ವಿ. ಮತ್ತೆ ಅಡಿಕೆ ಚೆನ್ನಾಗಿ ಬರುತ್ತೆ? ಬರುತ್ತೆ. ಈಗ ಫಸಲು ಕೊಡೋ ಮರಗಳು ಎಷ್ಟಿದಾವೆ? 1,500 ಇದಾವೆ ಫಸಲು ಕೊಡೋದು. ಹೋದ ವರ್ಷ ಏನು ಬೆಲೆ ಸಿಕ್ತು, ಎಷ್ಟು ದುಡ್ಡು ಸಿಕ್ತು ಈ ಸಾರಿ? ಈ ಸತಿ 55 ಹಿಡಿದು 60 ತನಕ ಸಿಕ್ಕಿದೆ ಕೆಜಿಗೆ. ಕೆಜಿ ಹಸಿಕಾಯಿಗೆ? ಹಸಿಕಾಯಿ. ಒಂದ್ ವರ್ಷ ಅವರ ಮರಗಳಿಗೆ ಎಷ್ಟು ದುಡ್ಡು ಸಿಕ್ಕಂತ ಆಯ್ತು? 70 ಆಗಿದೆ ನಂಗೆ. 3-3.5 ರೂಪಾಯಿ ದುಡ್ಡು ಆಗಿದೆ ಅಲ್ವಾ? 3.5-4 ರೂಪಾಯಿ. ಏನ್ ಹಬ್ಬ ಬಂದ್ರೆ 1,00,000 ಖರ್ಚಾಗಿರ್ಲಿಕ್ಕಿಲ್ಲ? ಇಲ್ಲ, ಅದೇ 50,000 ಆಗಲ್ಲ. ಅದೇ ಅದೇ ಅದೇ. ಮತ್ತೇನು ವಿಪರೀತ ಕೆಲಸಗಳೇನು ಅಡಿಕೆಗಿರಲ್ಲ? ಇಲ್ಲ, ಒಂದೆರಡು ಸ್ಪ್ರೇ ಅಷ್ಟೇ. ಮತ್ತೆ ಈ ಕೆಳಗಡೆ ಮಾತ್ರ ಚರಂಡಿಗಳನ್ನೆಲ್ಲ ಸೋಸ್ಬೇಕು. ಹೌದು ಹೌದು, ಆ ತರದೆಲ್ಲ ಮಾಡ್ತಾ ಇರ್ಬೇಕು. ಎರಡು ಸ್ಪ್ರೇ ಅಂದ್ರೆ ಬೋರ್ಡ್ ಹೊಡಿತೀರ? ಹೇಗೆ ಬೋರ್ಡ್ ಹೊಡಿತೀವಿ? ಕೊಳೆ ನಾಶಕ ಅಂತ ಬರ್ತದೆ, ಕೊಳೆ ನಾಶಕ. ಅದನ್ನು 2 ಕೊಡ್ತೀರಾ? ಎರಡು ಸತಿನೇ ಬೋರ್ಡ ಬದಲಿಗೆ? ಬೋರ್ಡ ಬದಲಿಗೆ ಅದನ್ನೇ ಕೊಡೋದು. ಫಸ್ಟ್ ರೌಂಡ್ ಅದನ್ನ ಕೊಟ್ಟು ಬೇಕಾ, ಸೆಕೆಂಡ್ ರೌಂಡ್ ಬೋರ್ಡ ಕೊಡ್ಬೋದು. ಮತ್ತೆ ರಾಸಾಯನಿಕ ಗೊಬ್ಬರನು ಅಡಿಕೆಗೆ ಕೊಡ್ತೀರಾ? ಕೊಡ್ತೀನಿ, ಸಗಣಿ ಸಗಣಿ ಗೊಬ್ಬರ ಕೊಡ್ತೀನಿ. ಸಗಣಿ ಗೊಬ್ಬರ ಕೊಡ್ತೀರಿ, ರಾಸಾಯನಿಕ ಗೊಬ್ಬರ ಕೊಡ್ತೀರಿ? ಹೇಗೆ ವರ್ಷಕ್ಕೆ ಎರಡ್ ಸಾರಿ ಕೊಡೋದು, ಮೂರ್ ಸಾರಿ ಕೊಡೋದು? ಕಾಫಿಗೆ ಕೊಟ್ಟಂಗೆ ಎರಡ್ ಸತಿ ಸಾಕು, ಎರಡ್ ಸಾರಿ ಮುಂಗಾರಿ ಶುರುವಾಗುವಾಗ ಒಂದ್ ಸಾರಿ. ಆಮೇಲೆ ಅದು ಏನಂದ್ರೆ ಈ ಚರಂಡಿ ಇರುತ್ತದಲ್ಲ, ಚರಂಡಿ ಸೈಡ್ ಕೊಡಬಾರದು, ಅದಕ್ಕೆ ದಸಿಲಿ ದಸಿ ಮಾಡ್ಬಿಟ್ಟು ಚುಚ್ಚಿ ನಾಲ್ಕು ಸೈಡ್ಗೆ ಅದ್ರ ಒಳಗಡೆ ಹಾಕಿಬಿಟ್ಟು ಬಿಟ್ಟು. ಹಾಗೆ ಮಾಡ್ತೀರಾ? ಹಾರೆಯಿಂದ, ಹಾರೆಯಿಂದ ಚುಚ್ಚಿ ಹೋಲ್ಸ್ ಒಳಗಡೆ ಗೊಬ್ಬರ ಹಾಕಿದ್ರೆ ಒಳ್ಳೇದು, ಒಳ್ಳೇದು, ಕ್ಲೀನ್ ಆಗಿ ಬೇರ್ಗಳು ತಗೋತಾರೆ ಅಲ್ವಾ, ಮರಕ್ಕೆ ಅನುಕೂಲ ಆಗುತ್ತೆ. ಇಲ್ಲೊಂದ್ ಹಂಗೆ ಎಸ್ಕೊಂಡು ಹೋಗ್ಬಿಟ್ರೆ ಮಳೆಗೆ ನೀರಿನ ಜೊತೆಗೆ ಹೊಂಟೋಗ್ತದೆ, ಹಾಕಿದ್ದು ಅಷ್ಟು ಪ್ರಯೋಜನ ಆಗಲ್ಲ. ಇದೇ ಅಡಿಕೆ ಚರಂಡಿ ಪಕ್ಕದಲ್ಲೇ ಇರ್ತದಲ್ಲ? ಹೌದು ಹೌದು. ಮತ್ತೆ ಅಡಿಕೆ ಜೊತೆಗೆ ಕಾಫಿ ಬೆಳೆದಿರಲ್ಲ, ಅದಕ್ಕೂ ಹೇಗ್ ಮಾಡ್ತೀರಿ ಗೊಬ್ಬರ ಕೊಡೋದು? ಅದಕ್ಕೆ ಮಾಮೂಲು ನಮ್ಮ ಎಸ್ಟೇಟ್ಗೆ ಏನ್ತೀವಿ ಅದೇ ತರ. ನಿಮ್ ತಾತವ್ರು ಹಾಕಿದ ಅರಬಿಕಾ ಅಥವಾ ರೋಬಸ್ಟ ಗಿಡಗಳು ಈಗಲೂ ಇದಾವ? ರೋಬಸ್ಟ ಇದಾವೆ, ಅರಬಿಕ ಇಲ್ಲ. ಅರಬಿಕ ಎಲ್ಲ ನಾವು ಈಗ ನಾವು ಹಾಕಿದ್ವಿ. ಈಗ ನೀವು ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು? ಅವಧಿಯಲ್ಲಿ ನೀವು ವರ್ಷ ವರ್ಷಕ್ಕೂ ಚೆನ್ನಾಗಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಖರ್ಚು ಮಾಡ್ತಾ ಗಳಿಸ್ತಾ ಬಂದಿದ್ರಿ, ಅಭಿವೃದ್ಧಿ ಆಗಿದಿರಲ್ವಾ? ಓ ಎಸ್, 100% ಆಗುತ್ತೆ. ಫಸ್ಟ್ ಇಸ್ ಲೇಬರ್ ಪ್ರಾಬ್ಲಮ್. ಈ ಲೇಬರ್ ನ ನೀವು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ, ಪರ್ಮನೆಂಟ್ ಆಗಿ ಲೇಬರ್ ಇಟ್ಕೊಂಡ್ರೆ ಮಾಡಬಹುದು. ಈ ಹೊರಗಡೆಯಿಂದ ಲೇಬರ್ಸ್ ಕರ್ಕೊ ಬಂದು ಮಾಡಿದ್ರೆ ಏನು ಉಳಿಯಲ್ಲ. ಎಷ್ಟು ಜನ ಕಾಯಂ ಕಾರ್ಮಿಕರಿದ್ದಾರೆ ನಿಮ್ಮಲ್ಲಿ? ನಮ್ಮಲ್ಲಿ 5 ಕುಟುಂಬ ಇದ್ದಾರೆ. ಓಹೋ, 5 ಕುಟುಂಬ ಅಂದ್ರೆ ಎಷ್ಟು ಜನ ಆದಂಗೆ ಆಗುತ್ತೆ? 5 ಕುಟುಂಬದಲ್ಲಿ ಆಲ್ಮೋಸ್ಟ್ 16-17 ಜನರು ಇದ್ದಾರೆ. 16-17 ಜನ ಯಾವಾಗ್ಲೂ ಕೆಲಸ ಮಾಡ್ತಾರೆ? ಶನಿವಾರ ಅಡ್ವಾನ್ಸ್, ಶನಿವಾರ ಭಾನುವಾರ ಸೋಮವಾರ ನೋಡೋದು ಬೇಡ. ಮಂಗಳವಾರ ಒಂದು ಸ್ವಲ್ಪ ಜನರು ಬರ್ತಾರೆ, ಬುಧವಾರದಿಂದ ರೆಗ್ಯುಲರ್ ಆಗಿ ಬರ್ತಾರೆ. ವಾರದಲ್ಲಿ 2 ದಿನ ಹಬ್ಬ ಅವರಿಗೆ, ಹಬ್ಬ ಮತ್ತೆ ನಮ್ಮ ಸ್ಟೇಟ್ ಇಂದನು ಸೆಂಟ್ರಲ್ ಇಂದ ಅಕ್ಕಿ ಕೊಡ್ತಾರಲ್ಲ, ಅದೇ ಅದೇ ಅದೇ, ದಟ್ ಇಸ್ ಗುಡ್ ಇನಫ್ ಫಾರ್ ದಮ್ ಅಲ್ವಾ. ಅಂದ್ರೆ ಕಷ್ಟಜೀವಿಗಳಿಗೂ ಖುಷಿ ಇದೆ ಅಂತ ಇದರ ಅರ್ಥ. ಇಲ್ಲಾಂದ್ರೆ ವಾರವಿಡೀ ದುಡಿತಿದ್ರು, ಸೌಲಭ್ಯಗಳಿದೆ ಮತ್ತೆ ಅವ್ರದಾದ ಒಂದು ಆಲೋಚನೆಯಲ್ಲಿ ಜೀವನ ಮಾಡೋದಿದೆ. ಈಗ ಮುಂಚೆ ಆಗಿದ್ರೆ ಟಿವಿ ಇಲ್ಲ, ರೇಡಿಯೋ ಇಲ್ಲ, ಏನು ಇಲ್ಲ, ಅವರಿಗೆ ದುಡಿತಿದ್ರು. ಈಗ ಟಿವಿ, ಎಲೆಕ್ಟ್ರಿಸಿಟಿ, ಪ್ರತಿ ಒಂದು ಆಲ್ ಕಂಫರ್ಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಹಂಗಾಗಿ ಟಿವಿ ನೋಡೋದೇ ಒಂದ್ ದೊಡ್ಡ ಮನೋರಂಜನೆ, ಸಂತೋಷ. ನಿಜ ನಿಜ. ಆದ್ರೂ ಈಗ ರಜಾ ಅನ್ನೋ ದಿನಗಳಲ್ಲಿ ಬಂದು ದುಡಿದ್ರೆ ತಕ್ಕಂತ ವೇತನ ಕೊಡ್ತೀರಿ ಅಲ್ವಾ? ರಜಾ ಓವರ್ ಟೈಮ್ಗೆ 50 ರೂಪಾಯಿ ಕೊಡ್ತೀವಿ ನಾವು, ಓವರ್ ಟೈಮ್ ಮಾಡ್ತಾರೆ. ಸರಾಸರಿ 30-35 ಚೀಲ ಕಾಫಿಯಲ್ಲಿ ರೋಬಸ್ಟದಲ್ಲಿ ನಿಮ್ಗೆ ಇಳುವರಿ ಸಿಗ್ತಾ ಇದೆ ಅಲ್ವಾ? 35 ಸಿಗ್ತಾ. ಈ ವರ್ಷ ಮಾತ್ರ ಮೆಣಸು ಇಲ್ಲ, ಕಾಫಿನೂ ಇಲ್ಲ. ಅದು ಯಾಕೆ ಹಂಗ ಆಗಿದೆ ಅಂತ ಹೇಳೋದು ಯಾರಿಗೂ ಗೊತ್ತನೇ ಆಗ್ತದೆ. ಮಳೆ ಹೆಚ್ಚಿಗೆ ಆಯ್ತಾ ಅಥವಾ? ಮಳೆ ಏನು ಹೆಚ್ಚಿಗೆ ಆಗಿಲ್ಲ, ನಾವು ಇರಿಗೇಷನ್ ಮಾಡಿ ಹೂ ಬರ್ಸೋದು ಜಾಸ್ತಿ. ಈ ವರ್ಷ ಸ್ವಲ್ಪ ಜಾನ್ವರಿಲಿ 1.5 ಮಳೆ ಉಳಿದ್ಬಿಟ್ಟು ಎಲ್ಲ ಹೂ ಆಗ್ಬಿಡ್ತು. ಇವಾಗ ಅದಕ್ಕೆ ಬ್ಯಾಕಿಂಗ್ ಕೊಡ್ತಾ ಇದೀವಿ. ಬ್ಯಾಕಿಂಗ್ ಕೊಡುವಾಗ್ಲೂ ಈಗ ನೋಡಿ ತಿರ್ಗಾ ಹೂ ಬಂದಿದೆ ಅಲ್ವಾ, ಅದೊಂದು 30% ಬರ್ದಿದೆ. ಕಟಾವು ವ್ಯತ್ಯಾಸ ಆಗುತ್ತೆ, ಆದ್ರೂ ಏನ್ ಮಾಡೋದು ಅಲ್ವಾ? ಅದು ಏನು ಮಾಡಕ್ ಆಗಲ್ಲ. ನವೆಂಬರ್ ಎಂಡ್ ಆಗುವಾಗ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಕುಯ್ಯಕ್ ಶುರು ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಮತ್ತೆ ಕಾಫಿ ಕ್ರಾಪ್ 10-11 months ಅಲ್ಲಿ ಕುಯ್ಬಹುದು. ಮತ್ತೆ ಮನಸ್ಸಿಗೆ ಬೇಸರ ಮಾಡ್ಕೊಂಡು ನಾವು ಜೀವನ ಮಾಡೋದಕ್ಕಿಂತ ಆದದ್ದೆಲ್ಲ ಒಳ್ಳೇದ್ ಅನ್ಕೊಂಡು ಖುಷಿಯಿಂದ ಹೋಗ್ಬೇಕು ಅಷ್ಟೇ. ಅಷ್ಟೇ, ಕಾಫಿಗ್ 400 ರೂಪಾಯಿ ಇದ್ದಾಗೂ ಜೀವಮಾನ ಮಾಡಿದೀವಿ, 4,000, ಇವಾಗ 5,000 ಚಿಲ್ಲರೆ ಆಗಿದೆ. ಅದೆಲ್ಲ ಲಕ್ ಅಷ್ಟೇ. ಹೊರಗಡೆ ಕಾಫಿ ಇಲ್ಲ, ನಮಗೂ ಕಾಫಿ ಇಲ್ಲ ಈ ವರ್ಷ, ಹಂಗಾಗಿ ಕಾಫಿಗೆ ಬಹಳ ಡಿಮಾಂಡ್ ಇದೆ. ನಿಮ್ಮ ತೋಟದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ನಿಮ್ಮ ತಾತವರು ಹಾಕಿದ ಕಿತ್ತಳೆ ಮರಗಳಿದಾವೆ, 100 ವರ್ಷ ಮೀರಿದೆ ಅಂತ ಹೇಳ್ತಾ ಇದ್ರಿ. ಹತ್ತತ್ರ 150 ಮರಗಳಿದಾವೆ, ನಾವು ನೋಡ್ತಾ ಇದ್ವಿ, ಫಸಲು ಚೆನ್ನಾಗಿದೆ, ನೀವು ಮಾರಾಟನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿ, ಹೇಗೆ ಉಳಿದು 150 ಮರಗಳು? ಇದರಲ್ಲಿ ಅಂದ್ರೆ ಒಂದು ಸಗಣಿ, ಸುಮಾರು ಮರ ಇತ್ತು, ಒಂದು 500-600 ಮರ ಇತ್ತು, ಅದರಲ್ಲಿ ಹೋಗಿದಾವೆ ನಮ್ದ್ರಲ್ಲೂ. ಆದ್ರೆ ಇದು ಹೆಂಗೆ ಉಳಿದಿದೆ ಅಂತ ನಮಗೆ ಗೊತ್ತಾಗ್ತದೆ. ಆದ್ರೆ ಸಗಣಿ ಗೊಬ್ಬರ ಮಾತ್ರ ಹಾಕ್ತಾ ಇದ್ದೀನಿ, ಪ್ಲಸ್ ಅದರಲ್ಲಿ ಬಂದಲಕ್ಕೆ ಅಂತ ಹೇಳಿ ಬರ್ತದೆ ಸ್ಯಾಪ್ಲಿಂಗ್ ರಸ ಹೀರೋ, ಅದನ್ನ ಮಾತ್ರ ತೆಗಿತಾ ಇರ್ತೀವಿ. ಅದು ಬಹಳ ಮುಖ್ಯ, ಬಹಳ ಮುಖ್ಯವಾದ, ಅದನ್ನ ತೆಗಿತಾ ಇರ್ಬೇಕು. ವರ್ಷಕ್ಕೊಂದ್ ಕಪಾತ್ ಕೊಟ್ಲೇಬೇಕು ಅದಕ್ಕೆ, ಬೇಸಿಗೆ ಬೇರ್ಪಡಿಸಿಕೊಂಡು ಅದನ್ನ ಪೋಷಣೆ ಮಾಡ್ಕೊಂಡು ಹೋಗ್ಬೇಕು. ಸಗಣಿ ಗೊಬ್ಬರ ಪ್ರತಿ ವರ್ಷ ಹಾಕ್ತೀರಾ ಹೇಗೆ? ಇಲ್ಲ, 2 ವರ್ಷಕ್ಕೆ 1 ಸತಿ ಹಾಕ್ತೀನಿ. ಎಷ್ಟು ಹಾಕ್ತೀರಿ? 2-2 ಮಂಕ್ರಿ ಹಾಕ್ತೀವಿ. ಮತ್ತೇನಾದ್ರು ಸಿಂಪರಣೆ ಕೊಡ್ತೀರಾ? ಮತ್ತೇನ್ ಕೊಡಲ್ಲ, ಬೋಡೋ ಗಿಡ ಮಾಡ್ತಾ ಇದ್ದೆ, ಅದ್ರಲ್ಲಿ ಏನ್ ದೊಡ್ಡ ಪ್ರಯೋಜನ ಏನಾಗಲ್ಲ. ಮತ್ತೆ ಅದೊಂದು ನುಸಿ ಬರ್ತದೆ, ಆ ನುಸಿನ ಟ್ರ್ಯಾಪ್ ಮಾಡಕ್ಕೆ ಟ್ರ್ಯಾಪ್ ಇಟ್ಟಿದೀನಿ. ಸರಿನೇ, ಆ ಸ್ಮೆಲ್ಗೆ ನುಸಿಗಳೆಲ್ಲ ಬಂದು ಅದ್ರೊಳಗೆ ಬಿದ್ದು ಸತ್ತೋಯ್ತವೆ. ಹಣ್ಣಿನ ನೊಣ ಅಥವಾ ಹಣ್ಣು ಕೊಳತ ಆಗ, ಕರೆಕ್ಟ್ ಅಲ್ವಾ? ಬೇಸಿಗೆ ಬೆಳೆ ಮತ್ತು ಮಳೆಗಾಲದ ಬೆಳೆ ಎರಡೂ ಬರುತ್ತೆ ನಿಮ್ಮಲ್ಲಿ ಅಲ್ವಾ? ಬರುತ್ತೆ. ಯಾವ್ದು ಹೆಚ್ಚಿಗೆ ಸಿಗುತ್ತೆ? ಒಂದೊಂದ್ಸತಿ ಮಳೆ ಬೆಳೆ ಸಿಗುತ್ತೆ, ಒಂದೊಂದ್ಸತಿ ಬೇಸಿಗೆ ಬೆಳೆನೂ ಸಿಗುತ್ತೆ. ಕೆಲವು ತೋಟದಲ್ಲೇ ಕೊಟ್ಟು ಖಾಲಿ ಮಾಡ್ಬಿಡ್ತಾರೆ, ನೀವೆಲ್ಲ ಹೇಗೆ? ಇಲ್ಲ, ನಾವು ನಾವೇ ಕುಯ್ದು ತಗೊಂಡು ಹೋಗ್ತೀವಿ. ಎಷ್ಟು ವರ್ಷಗಳಿಂದ ಈ ತರ ಮಾಡ್ಕೊಂತ ಬಂದಿದ್ದೀರಿ? ಸುಮಾರು ವರ್ಷ ಆಯ್ತು. ನಮ್ಮ ತಂದೆನೂ ತಗೊಂಡು ಹೋಗ್ತಿದ್ರು, ತಂದೆ ಆದ್ಮೇಲೆ ನಾನ್ ಶುರು ಮಾಡಿದೆ. ಅನುಕೂಲ ಇದೆಯಲ್ವಾ? ಇದರಲ್ಲಿ ಏನಂದ್ರೆ ಈ ಮಿಡ್ಲ್ ಮ್ಯಾನ್ ಇರೋದಿಲ್ಲ, ಇರೋ ದುಡ್ಡೆಲ್ಲ ನಮಗೆ ಸಿಗುತ್ತೆ, ಮತ್ತೆ ಒಳ್ಳೆ ಬೆಲೆನೂ ಸಿಗುತ್ತೆ. ಸಿಗುತ್ತೆ, ಹೌದು. ಸಾಮಾನ್ಯವಾಗಿ ಹೋದ ವರ್ಷ ಆಚೆ ವರ್ಷ ಕಿತ್ತಳೆಗೆ ಕಿಲೋಗ್ರಾಮ್ಗೆ ಬೆಲೆ ಸಿಕ್ಕಿರೋದು ಏನು? ಒಂದು 30 ರೂಪಾಯಿ ಸಣ್ಣದಕ್ಕೆ ಸಿಗುತ್ತೆ, ಸ್ವಲ್ಪ ದೊಡ್ಡದು ಸೈಜ್ ಇದ್ರೆ ಒಂದು 45-50 ರೂಪೀಸ್ ಒಳಗೆ ಸಿಗುತ್ತೆ. ತೋಟಕ್ಕೆ ಬಂದು ವ್ಯಾಪಾರಿಗಳಾದ್ರೆ ತಗೊಂಡೋಗೋದು? ಅದು ಬಹಳ ಕಡಿಮೆ ತಗೋ, ಎಲ್ಲ ಸಾರ ಸೊಟ್ಟು ಒಂದು 20-15 ರೂಪಾಯಿ 12 ರೂಪಾಯಿ ಕೇಳ್ತಾರೆ. ಈಗ ನೀವು ನಿಮ್ಮ ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ಕೀಳಿಸಿ ಮಾರಾಟ ಮಾಡಿದ್ರು ಏನ್ ಹಬ್ಬ ಬಂದ್ರೆ ಒಂದ್ ಕೆಜಿಗೆ 5 ರೂಪಾಯಿ ಆಗ್ಬೋದೇನ? ಅಷ್ಟೇ. ಇನ್ನು ಒಳ್ಳೆ ಲಾಭ, 10-15 ರೂಪಾಯಿ ಮೇಲೆ ಉಳಿದಂಗಾಗುತ್ತೆ. ನೀವು ಮೈಸೂರಿಗೆ ಯಾವ್ದೋ ಒಂದ್ ಕೆಲಸದ ನೆಪದಲ್ಲಿ ಹೋಗಿ ಕೊಟ್ಟು ಬಂದ್ಬಿಡ್ಬೋದು. ಅಷ್ಟೇ, ಬೆಳ್ಳದ ಶ್ರಮಕ್ಕೆ ಒಂಥರ ಖುಷಿ. ಖುಷಿ ಮುಂಚಿತವಾಗಿ ಹೇಳಿರ್ತೀರಾ ಅಲ್ಲಿ ಮಂಡಿಗೆ? ನಾವು 2-3 ಫೋನ್ ನಂಬರ್ ಇದೆ ಮಂಡಿ ಅವ್ರದ್ದು, ಅವ್ರು ಫೋನ್ ಮಾಡ್ಬಿಟ್ಟು ಹೋಗ್ತೀವಿ. ಬೆಳಿಗ್ಗೆ 7-7:30 ಅಲ್ಲಿ ಇದ್ರೆ 1 ಅವರ್ ಅಲ್ಲಿ ಎಲ್ಲ ಮಾರಿ ದುಡ್ಡು ಗಿಡ ಕೊಟ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿ ಬಂದು ನಾವು ಅದೇ ಬೆಲೆ ಕೊಡ್ತೀವಿ ಅಂತ ಯಾರಾದ್ರೂ? ಅದೆಲ್ಲ ಮುಂಚೆ ಆಯ್ತು, ಮುಂಚೆ ಬರ್ತಾ ಇದ್ರು ಕೇರಳದಿಂದ ಕ್ಯಾಲಿಕಟ್ ಇಂದ ಜನರು ಬರ್ತಾ ಇದ್ರು, ನಾವೇ ತಗೊಳ್ತೀವಿ ಮಾಡ್ತೀವಿ. ಈಗ ಯಾರು ಬರಲ್ಲ, ಯಾಕೆಂದ್ರೆ ನಾಗ್ಪುರಿಂದ ಸಖತ್ ಕಿತ್ತಲೆ ಬರುತ್ತೆ. ಆದ್ರೂ ಕೊಡಗಿನ ಕಿತ್ತಲೆ ವಿಶೇಷತೆ ಇದೆ. ವಿದ್ಯಾವಂತರು ನೀವು, ಮತ್ತೆ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಒಂಥರ ಖುಷಿ ಅನಿಸುತ್ತೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ. ಮತ್ತೆ ಅಭಿವೃದ್ಧಿ ಆಗಿದ್ರಿ. ಕೆಲವೊಬ್ರಿಗೆ ಯಾಕೋ ಕೃಷಿ ಕೈ ಹಿಡಿದಿಲ್ಲ, ನೋವಿನಿಂದ ಹೇಳ್ತಾರೆ, ಅಷ್ಟೊಂದು ನಾವು ಬೆಳಿಲಿಕ್ಕಾಗಿಲ್ಲ, ಬರೀ ಖರ್ಚುಗಳು ಹಾಗೀಗಂತ. ಖರ್ಚಿದೆ, ಖರ್ಚು ಅಂದ್ರೆ ನಾ ಹೇಳದ್ನಲ್ಲ, ಯು ಶುಡ್ ನೋ ಹೌ ಟು ಬಿ ವಿತ್ ಲೇಬರ್. ಲೇಬರ್ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಮಾಡಿದ್ರೆ ಯು ನೋ. ನಮಗೆ ಇವಾಗ ಕಾಫಿ ರಿಸರ್ಚ್ ಸೆಂಟರ್ ಅಲ್ಲಿ ಫಸ್ಟ್ ಕಳಿಸಿದೆ ಅದು, ಲೇಬರ್ ಜೊತೆ ಹೆಂಗಿರ್ಬೇಕು. ಲೇಬರ್ ಮ್ಯಾನೇಜ್ಮೆಂಟ್ ಅನ್ನ ಫಸ್ಟ್ ಮಾಡಿದ್ರೆ ಯು ಕ್ಯಾನ್ ರನ್ ದ ಶೋ. ಲೇಬರ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಗೊತ್ತಿಲ್ಲದೆ ಈ ಜೀಪ್ ಅಲ್ಲಿ ಕರ್ಕೊಬರೋದು, ಈ ವರ್ಷ ಯಾವನೊಬ್ಬ ಬಂದು ಕರ್ಪಾತ್ ಮಾಡ್ತಾನೆ, ಬರೋ ವರ್ಷ ಅವನ್ ಬರಲ್ಲ, ಯಾವನ ಇನ್ನೊಬ್ಬ ಬರ್ತಾನೆ, ಅವಾಗ ರೂಪ ತಪ್ಪೋಯ್ತದೆ ಗಿಡದು. ನಿಜ, ಎಲ್ಲೆಲ್ಲಿ ಲೋಪ ಆಗ್ತಾವ ಅದ್ ನೋಡ್ಕೊಂಡು ಸರಿಪಡಿಸ್ಕೊಂಡು ಹೋಗ್ಬೇಕು. ಅದ್ ಏನಾಗ್ಬೇಕು ಅಂದ್ರೆ, ಇವಾಗ ಒಂದ್ ತಂದೆ ಮಾಡ್ತಾ ಇದ್ರೆ ಅವ್ನ ಮಗ ಅದನ್ನ ಕಲಿಬೇಕು, ಹಂಗೆ ಚೇಂಜ್ ಹಾಕೊಂಡು ಹೋಗ್ಬೇಕು. ಈಗೀಗ ಆಗ್ತಾ ಇಲ್ಲ, ಅದು ವ್ಯತ್ಯಾಸ ಆಗುತ್ತೆ. ಆದ್ರೂ ಚೆನ್ನಾಗಿ ತೊಡಸ್ಕೋಬೇಕು, ಮನೆ ಮಾಲೀಕರು ಅಥವಾ ಜಮೀನಿನ ಮಾಲೀಕರು ಅದ್ರಲ್ಲಿ ತೊಡಸ್ಕೊಂಡಷ್ಟು ಪಾಠ ಸಿಗುತ್ತೆ. ಸಿಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಯಂಗರ್ ಜನರೇಷನ್, ಈಗ ಹುಡುಗರುಗಳು ಸುಮಾರು ಇದ್ದಾರೆ ನನ್ನ ಹತ್ರ, ಒಂದು 7-8, ಅವ್ರಿಗೆಲ್ಲ ಕಪಾತ್ ದೊಡ್ಡವ್ರ ಜೊತೆ ಮಧ್ಯ ಮಧ್ಯದಲ್ಲಿ ಸೇರಿಸಿ ನೀವು ಕಳೀರಿ ಅಂತ ಹೇಳು. ನೋಡಿ, ಅದೇ ಕಲಿಸಬೇಕು ಅವ್ರಿಗೆ. ಕರೆಕ್ಟ್, ಅವರು ಕಲಿತಾರೆ ಕಲಿತಾರೆ. ಬಟರ್ ಫ್ರೂಟ್ ಅನ್ನು ಕಾಫಿ ತೋಟದಲ್ಲಿ ಹಾಕೊಂಡಿದ್ರಲ್ವಾ? ಬಟರ್ ಫ್ರೂಟ್ ಹಾಕಿದೀವಿ, ಬರ್ತಾ ಇದೆ. ಇನ್ನು ಫಸಲು ಬರಬೇಕು, ಇನ್ನು ಬರಬೇಕು. ಅಮ್ಮಮ್ಮ ಅಂತ 2,000-3,000 ಕೆಜಿ ಬರೋಷ್ಟು ಆಗಿದೆ. ಅದೊಂದು ಜಾಸ್ತಿ ರೇಟ್ ಸಿಗ್ತಾ ಇಲ್ಲ, ಅದಕ್ಕೆ 20-25 ರೂಪೀಸ್ ಹಿಂಗೆ ಸಿಗ್ತಾ ಇರೋದು. 20 ರೂಪೀಸ್ ಅಂದ್ರೆ ಒಂದು ಎರಡು ಬಟರ್ ಫ್ರೂಟ್ 20 ರೂಪೀಸ್ ಸಿಗುತ್ತೆ, 10 ರೂಪಾಯಿ ಸಿಕ್ಕದಂಗೆ ಆಗುತ್ತೆ ಅವನಿಗೆ. ಅದಕ್ಕೊಂದು ಮಾರ್ಕೆಟ್ ಕಂಡುಹಿಡಿಬೇಕು ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಬರುವಾಗ ನೋಡೋ. ಖುಷಿ ಆಯ್ತು, ನಿಮ್ಮ ಮನೆಗೆ ಬಂದ್ವಿ, ತೋಟ ನೋಡಿದ್ವಿ, ನಿಮ್ ಜೊತೆಗೆ ಮಾತಾಡಿದ್ವಿ, ಅನುಭವಗಳನ್ನ ಚಂದವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಕೆಳಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಚನ್ನನಕೋಟೆ ಗ್ರಾಮದ ವಾಟೇರಿರ ದಿನು ಬೋಪಣ್ಣ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಕೇಳಿದ್ರಿ. ಕಾಫಿ, ಕಾಳುಮೆಣಸು, ಹಾಗೆ ಕಿತ್ತಳೆ, ಬಟರ್ ಫ್ರೂಟ್ ಅನ್ನು ಈಗ ಹಾಕೊಂಡಿದ್ದಾರೆ, ಭತ್ತವನ್ನು ಬೆಳ್ಕೊಳ್ತಿದ್ದಾರೆ, ಅಡಿಕೆ ಬೆಳ್ಕೊಳ್ತಿದ್ದಾರೆ, ಹೀಗೆ ಕೃಷಿಯಲ್ಲಿ ವರ್ಷ ವರ್ಷಕ್ಕೂ ಅಭಿವೃದ್ಧಿಯನ್ನ ಕಂಡುಕೊಂಡು ಬಂದಿದ್ದಾರೆ ದಿನು ಬೋಪಣ್ಣ ಅವರು. ಅವರ ಸಂಖ್ಯೆ ನಿಮಗಾಗಿ ಮಾತಾಡ್ಬೋದು, 944-84-4740, 944-84-4740. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿಯಲ್ಲಿನ ಬೆಳೆಯಲ್ಲಿ ಅನುಸರಿಸಿರುವ ಪರಿಸರ ಪ್ರಿಯ ಕೃಷಿ ಕುರಿತು ಕುಪ್ಪಡ ಭರತ್ ಅವರೊಡನೆ ಸಂದರ್ಶನ ಕೇಳಿವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನೇ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಮೂಲತಃ ಕಡಂಗ ಗ್ರಾಮ ಹತ್ರ ಬೆಂಗಳೂರು ವಿದ್ಯಾರಣ್ಯಪುರ ತಿರುವಾಸ ಇಂಜ ಕುಲಚಂಡ ಪೌತಿ ಅಪ್ಪಚ್ಚು ಅಯ್ಯಂಗರ ಮೂವು ನಿವೃತ್ತ ಪಟ್ಟಳಕಾರ ಚಿನ್ನಪ್ಪ ರಮೇಶ್ ಇಂದು ವೈಪತ್ತು ಮರಣಪಟ್ಟಿತು. 62 ವಯತ್ತರ ಕುಲಚಂಡ ಚಿನ್ನಪ್ಪ ರಮೇಶ್ ಅಯ್ಯಂಗರ ದಫನ ಕಾರ್ಯ ನಾಳೆ ಪೊಲ್ಲಕ 11 ಗಂಟೆಗೆ ಬೆಂಗಳೂರಲ್ಲಿ ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಇಂದು ಮಡಿಕೇರಿ ಪಟ್ಟಣ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನದ ತಯಾರಿ ಕುರಿತು ಸಭೆ ನಡೆದಿತು. ಸಭೆಯಲ್ಲಿ ಮಂತ್ರಿಗೆ ಮಾತಾಡಿ ಇದೇ ತಾರೀಕು 18ಕ್ಕೆ ಮಡಿಕೇರಿ ಗಾಂಧಿ ಬಣಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮುಂದಾಳತ್ವದಲ್ಲಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನ ನಡೆದಿದೆ. ಇದು ಸರ್ಕಾರದ ಕಾರ್ಯಕ್ರಮ ಆಗಿದ್ದು ಮುಖ್ಯಮಂತ್ರಿಯವರು ಫಲಾನುಭವಿಗಳೊಟ್ಟಿಗೆ ಸಂವಾದ ಮಾಡಿವೆ. ಇದರೊಟ್ಟಿಗೆ ಪೇಟೆಯಲ್ಲಿ ತಯಾರಾಗಿರುವ ಗಾಂಧಿ ಭವನ, ಗ್ರೇಟರ್ ರಾಜಾ ಸೀಟ್ ಸೇರಿದಂತೆ ಸುಮಾರು ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆ ಮಾಡಿವೆ. ಕಾರ್ಯಕ್ರಮನ ಸರಿಯಾಗಿ ನಡೆಸಿಕೆ ಎಲ್ಲ ತರದ ತಯಾರಿನ ಮಾಡಿಕೊಳ್ಳೋಕ್ಕೂ ಜಿಲ್ಲಾಡಳಿತದೊಟ್ಟಿಗೆ ಯಾಗೋಳು ಸಂಪರ್ಕದಲ್ಲಿದ್ದು ಕಾರ್ಯಕ್ರಮ ನಡೆಸಿಕೆ ಎಲ್ಲ ಹಂತದ ಅಧಿಕಾರಿಗ ತಯಾರಾಗಿದ್ದ ಸೂಚನೆ ಕೊಟ್ಟು ಶಾಸಕ ಕೊಂಬಾರ್ನ ಜಿ ಬೋಪಯ್ಯವು ಮಾತಾಡಿ ಇನ್ನೂ ಸುಮಾರು ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆಗೆ ತಯಾರಾಟು, ಅದನ್ನು ಸೇರಿಸಿಕೊಳ್ಳೋಕ್ಕೂ ಫಲಾನುಭವಿಗಳ ಸಮ್ಮೇಳನ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಉದ್ಘಾಟನೆ ಮತ್ತು ಭೂಮಿ ಪೂಜೆ ಸರ್ಕಾರದ ಕಾರ್ಯಕ್ರಮ ಆಗಿದ್ದು ಎಲ್ಲ ಹಂತದ ಅಧಿಕಾರಿಗ ಸರಿಯಾಗಿ ನಿಗಾ ಕೊಟ್ಟು ಸಮ್ಮೇಳನ ಸರಿಯಾಗಿ ನಡೆಸೋಕೂತ ಹೇಳ್ದವು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ಮಾತಾಡಿ 50 ಸೆಂಟಿಗಿಂತ ಜಾಸ್ತಿ ಜಾಗ ಇರುವ ಅರ್ಜಿಗಳ ಸಂಬಂಧ ಮರು ಪರಿಶೀಲನೆ ಮಾಡಿಕೆ ಸೂಚನೆ ಕೊಟ್ಟಳು. 50 ಸೆಂಟಿಗಿಂತ ಕಮ್ಮಿ ಜಾಗ ಇರುವ ಅರ್ಜಿಗಳ ಗ್ರಾಮ ಅರಣ್ಯ ಸಮಿತಿ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿಟ್ಟುತ್ತ ಹೇಳ್ದು. ಸಭೆಯಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಲೆಫ್ಟಿನೆಂಟ್ ಜನರಲ್ ಬುಟ್ಟಿಯಂಡಕ್ಕೆ ಬೋಪಣ್ಣ ಅವರ ಮುಂದಾಳತ್ವದಲ್ಲಿ ನಿವೃತ್ತ 9 ಹಿರಿಯ ಸೇನಾಧಿಕಾರಿಗಳ ತಂಡ ಇಂದು ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ಕೊಟ್ಟು ನೋಡ್ದು. ಅಲ್ಲಿಂದ ಅಮರ್ ಜವಾನ್ ಸ್ಮಾರಕಕ್ಕೆ ಹೂನಮಾಲೆ ಹಾಕಿ ಗೌರವ ಕೊಟ್ಟು ತಿಮ್ಮಯ್ಯ ಸ್ಮಾರಕ ಭವನ ಈ ದೇಶದ ಅಮೂಲ್ಯ ಆಸ್ತಿ. ವೀರಸೇನಾನಿ ತಿಮ್ಮಯ್ಯ ಸೇನಾ ಸಾಹಸಗಾಥೆಯೊಟ್ಟಿಗೆ ಭಾರತೀಯ ಸೇನಾಪಡೆನ ಶೌರ್ಯದ ಘಟನೆಗಳ ಭವನ ತೋರಿಸಿದೆ. ಪ್ರತಿಯೊಬ್ಬ ಭಾರತೀಯನು ಇಲ್ಲಿಗೆ ಬಂದು ನೋಡಕೂತ ಹಿರಿಯ ಸೇನಾನಿಗ ಸಲಹೆ ಮಾಡಿದವು. ರಾಜರತ್ನ ಸೇವಾ ಸಮಿತಿ ಹೊದ್ದೂರು ಇವರ ಕಡೆಯಿಂದ ಪವರ್ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ 2ನೇ ವರ್ಷದ ರಕ್ತದಾನ ಶಿಬಿರ 4/17 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮೂರ್ನಾಡ್ನ ಸಮುದಾಯ ಭವನದಲ್ಲಿ ಏರ್ಪಾಡಾಟು. 18-23 ಮುಟ ಒರಿಸ್ಸಾ ರಾಜ್ಯದ ಭುವನೇಶ್ವರ್ಲಿರುವ ಕಳಿಂಗ ಸ್ಟೇಡಿಯಂನಲ್ಲಿ ನಡೆಯುವ ಅಖಿಲ ಭಾರತ ನಾಗರಿಕ ಸೇವಾ ಫುಟ್ಬಾಲ್ ಆಟಕ್ಕೆ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೇಣುಗೋಪಾಲವು ತಂಡದ ನಾಯಕರಾಗಿ ಆಯ್ಕೆಯಾಗಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಗೆ ಇಕೆವೈಸಿ ಮಾಡಿಸಿಕೊಂಡ ರೈತರು ಇದೇ ತಿಂಗಳ 21ರೊಳಗೆ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ನಾಗರಿಕ ಸೇವಾ ಕೇಂದ್ರ ಇಲ್ಲರೆ ಗ್ರಾಮ ಮಟ್ಟದ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ಮಾಡಿಸಿಕೊಳ್ಳಿಕ್ಕೆ ಕಾಲಾವಕಾಶ ಹುಟ್ಟುತ್ತ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯ ಮೇಲೆ ಮನರ ಕೆಲಸ ಇರುವುದರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಹೋಗಿ ಅವಕಾಶ ಇರುವುದಿಲ್ಲ. ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿದರು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ 4/17 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೆ ಯಾವುದೇ ಪದವಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿ ಒಟ್ಟಿಗೆ ಮೇಳಲ್ಲಿ ಭಾಗವಹಿಸಕ್ಕೂ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿದಳು. ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವಕೂಟ, ತಾಲೂಕು ಯುವಕೂಟ ಹಾಗೆ ಸ್ನೇಹಿತರ ಯುವಕ ಸಂಘ ಗಾಳಿಬೀಡು ಸೇರಿದಂತೆ ಸುಮಾರು ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ 22 ಬೆಳಿಗ್ಗೆ 9 ಗಂಟೆಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ 40ನೇ ವರ್ಷದ ವಾರ್ಷಿಕೋತ್ಸವ ಹಾಗೆ ಗ್ರಾಮೀಣ ಆಟೋಟ ಗಾಳಿಬೀಡಲಿರುವ ಅಡ್ಕದ ಬಣಿಲಿ ಏರ್ಪಾಡಾಟು. ಕೊಡಾವೀರ ಕೊಂಡಾಟದ ಕಡೆಯಿಂದ ಬಾಳೋಪಾಟರ ಬೊಂಬಂಗ ಪೈಪೋಟಿಗೆ ಹೆಸರು ಕೊಡಿಕೆ ಇದೇ ತಿಂಗಳ 18 ಆಖೀರಿ ದಿನ. ಹಾಗೆ ಹಾಡಿ ವಿಡಿಯೋ ಮಾಡಿ ಕಳಿಸಿಕೆ ಬರುವ ತಿಂಗಳ 10 ಏಪ್ರಿಲ್ ಆಖೀರಿ ದಿನ ಅಂತ ಸಂಚಾಲಕ ಕುಂಜೀರ ಗಿರೀಶ್ ಭೀಮಯ್ಯವು ತಿಳಿಸಿದಳು. ಕರ್ನಾಟಕ ಜೀವವಿದ್ಯಾ ಮಂಡಳಿ ಹಾಗೆ ಕರ್ನಾಟಕ ಅರಣ್ಯ ಇಲಾಖೆಯ ಕೂಡುಕೂಟಲಿ ಕುಶಾಲನಗರದ ಹಾರಂಗಿ ವೃಕ್ಷೋದ್ಯಾನವನದಲ್ಲಿ ಇದೇ ತಿಂಗಳ 17 ಅಂತ ಹೇಳಿದ್ರೆ ನಾಡ್ದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಜೀವವಿದ್ಯಾ ಔಷಧ ಉದ್ಯಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಾಡಾಟು. ಕೊಡವ ಸಾಂಪ್ರದಾಯಿಕ ಉಮ್ಮತ್ತಾಟು ಜಾನಪದ ಕಲಾ ತರಬೇತಿಗೆ ಐಮುಡಿಯಂಡ ರಾಣಿ ಮಚ್ಚಯ್ಯವಕ್ಕೆ ಪದ್ಮಶ್ರೀ ಇನಾಮ್ ಬಂದುಟ್ಟು. ಬರುವ ತಿಂಗಳ ಏಪ್ರಿಲ್ ತಾರೀಕು 5ಕ್ಕೆ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನಲ್ಲಿ ನಡೆಯುವ ಜಂಬರಲ್ಲಿ ಇವಕ್ಕೆ ಇನಾಮನ ಕೊಟ್ಟವೆ. ಉರಿ ಬಿಸಿಲಿಗೆ ಕಾದು ಹೋಗಿದ್ದ ಭೂಮಿಗೆ ನಿನ್ನೆ ಮತ್ತೆ ಇಂದು ಜಿಲ್ಲೆಯ ಸುಮಾರು ಕಡೆಗಳಿಗೆ ಮಳೆ ಬಿದ್ದು ಭೂಮಿ ತಂಪಾದ ವರದಿಯಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಡಬಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೊಪ್ಪಲು. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ ನ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ವಿರಾಜಪೇಟೆ ಹಾಗೂ ಮಡಿಕೇರಿಯಲ್ಲಿ ಸಿಇಟಿ, ಜೆಇಇ, ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು 31st ಆರಂಭಗೊಳ್ಳಲಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 8277496007. ಪಾರಾಯಣಿ ಮುಖಂಡಣೆಯ ಶ್ರೀ ಶೇಖರ ಪೂಜಾರಿಯವರ ಮನೆಯಲ್ಲಿ ನೇಮೋತ್ಸವವು ಇದೇ 19th ಭಾನುವಾರ ನಡೆಯಲಿದ್ದು, ಅಂದು ಬೆಳಗ್ಗೆ 7 ಗಣಪತಿ ಹೋಮ, ರಾತ್ರಿ 10 ಪಾಷಾಣಮೂರ್ತಿ ದೈವದ ನೇಮ, ನಂತರ ಕೊರಗಜ್ಜ ದೈವದ ನೇಮ ನಡೆಯಲಿದೆ. ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೈವಗಳ ಕೃಪೆಗೆ ಪಾತ್ರರಾಗುವಂತೆ ಶೇಖರ ಪೂಜಾರಿ ಸುಮಿತ್ರ ಚೇತನ್ ಮನೆಯವರು ಕೋರಿದ್ದಾರೆ. ಹಾವೇರಿ ಪೊಮ್ಮಕ್ಕಳ ಕೂಟ ಗೋಣಿಗೊಪ್ಪ ಇಂಗಡ ಆದರೆ ಮೀನ್ಯಾರು ನಮ್ಮೆ ಇದೆ. March 19 ನಾರಾಚ ಪಳಕ 9:30 ಪೊನ್ನಂಪೇಟೆ ಕೊಡೋ ಸಮಾಜದ ನಡಪ. ನಮ್ಮೆರ ಮಾರಿಪತ್ತು ತರಾವರಿ ತೀನಿ ಮೇಳ, ಮಾರಾಟ ಮೇಳ, ಪೊಮ್ಮಕ್ಕ ಆಟಪಾಟು ಪೈಪೋಟಿ, ವಾಲಗತಾಟು ಪೈಪೋಟಿ, ಹೂ ಅಲಂಕಾರ, ರ್ಯಾಂಪ್ ವಾಕ್ ಅಲತೆ ಪಲತರ ಸಾಂಸ್ಕೃತಿಕ ಕಾರ್ಬಾರಿ ಏರ್ಪಡುತ್ತಿದೆ. ತೀನಿ ಮೇಳ ಪಿಂಜ ಮಾರಾಟ ಮೇಳಕ್ಕೆ ಪೊಮ್ಮಕ್ಕ ಪೆದ ನೋಂದಾವಣೆ ಮಾಡಿ ಉಂಡು. ಅದರ ವಿವರ ಪಿಂಜ ಪೆದ ನೋಂದಾವಣೆ ಮಾಡಿಯೋಕ್ಕೆ ಸಂಪರ್ಕಿಸಿರಿ ಅಧ್ಯಕ್ಷಿಣಿ ಕೊಟ್ಟಂಗಡ ವಿಜುದೇವಯ್ಯ, ಅಡ್ಡೆಂಗಡ ಸವಿತಾ ರಂಜಪ್ಪ, ನೆಲ್ಲಮಕ್ಕಡ ಪ್ರತಿಷ್ಠಾ ಮಾದಯ್ಯ. ಮೊಬೈಲ್ ನಂಬರ್ 9480648394048305 ಮದೆ ಗ್ರಾಮ ಪಂಚಾಯಿತಿ 2022-23 ಸಾಲಿನ ಗ್ರಾಮಸಭೆ ಇದೇ ದಿನಾಂಕ 16 ಗುರುವಾರ ಪೂರ್ವಾಹ್ನ 11 ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಎನ್ಪಿ ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀಮತಿ ಸ್ನೇಹಾ ಸಿ, ಸಹಾಯಕ ನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಇವರ ಉಪಸ್ಥಿತಿಯಲ್ಲಿ ಮದೆ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮದೆ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಣ ರೀನಾ ಪ್ರಕಾಶ್ ನಿರ್ಮಾಣ ಹತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನ ಹತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ, ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ, ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದಕ್ಕ ಇದೇ ತಾರೀಕು 16/17 ಮೂರ್ನಾಡು ಕೊಡವ ಸಮಾಜತ್ ಪಲಾಕ 11 ಮಜ್ಜಣ ದಂಡ ವೈಪತ 5:07 ಪ್ರದರ್ಶನ ಕಾಂಬ. ಟಿಕೆಟ್ ಪ್ರದರ್ಶನ ಜಾಗತ್ಲೇ ಕಟ್ಟುವ. ಮಾಜನ ಲಬಂತ್ ಸಿನಿಮಾ ನೋಟ್ ಇಂದು ಕಟ್ಟಣಿತ್ ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಮಡಿಕೇರಿ ಕೇನುಡುಗನೆ ಗ್ರಾಮತ್ರ ಶ್ರೀ ಕರುವಾಲೆ ಭಗವತಿ ಮಹಿಷ ಮರ್ದಿನಿ ದೇವಸ್ಥಾನತ್ ಕಾಲ್ತ್ರ ನಮ್ಮ ಶುರುವಾಯ್ತು. ನಾಳೆ ಬ್ಯಾಳಾಚೆ ಮಜ್ಜನ ದಂಡು ಗಂಟೆಗೆ ಬಲ್ಯ ನಮ್ಮ ಎತ್ತು ಪೋರಾಟ, ತೆಂಗಿಕ್ಕೆ ಬುಡಿಬೆಪ್ಪು, 9 ಸುತ್ತು ದೇವಡ ನೃತ್ಯ ಬಲಿ, ಬೈಟಾಪಕ 7 ಶ್ರೀ ವಿಷ್ಣುಮೂರ್ತಿ ಪಿಂಜ ಶ್ರೀ ಕುಟ್ಟಿ ಚಾತನ್ ಕೋಲ, 14 ಬೊಳ್ಳಿಯಾಚೆ ಬೈಟಾಪಕ 5 ದೇವಡ ಜಳಕ, 7 ಅಪ್ಪರ ದೇವಡ ನೃತ್ಯ ಬಲಿ, ಭಂಡಾರ ಉಪಚುಡೋ ಕಾರ್ಯ ನಡಪ. ದಂಡು ದಿನ ಕೂಳುದಾನ ಉಂಡು ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣ. ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಿತ್ತು. ಪುತ್ತೂರು ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಇದೇ March 16 ಗುರುವಾರ ಪೂರ್ವಾಹ್ನ 11 ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿಎ ಕುಸುಮಾವತಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸುವಂತೆ ಪುತ್ತೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.